50 languages. 23 23 تعلم اللغات الأجنبية. ಪರಭಾಷೆಗಳನ್ನು ಕಲಿಯುವುದು. أين تعلمت الإسبانية؟ ನೀವು ಎಲ್ಲಿ ಸ್ಪ್ಯಾನಿಶ್ ಕಲಿತೀರಿ? هل تتكلم البرتغالية أيضا؟ ನೀವು ಪೋರ್ಚುಗೀಸ್ ಭಾಷೆ ಮಾತನಾಡುತ್ತೀರಾ? نعم وأتكلم الإيطالية قليلا. ಹೌದು, ಸ್ವಲ್ಪ ಇಟಾಲಿಯನ್ ಸಹ ಮಾತನಾಡಬಲ್ಲೆ. أرى أنك تتحدث بشكل جيد للغاية. ನನಗೆ ನೀವು ತುಂಬಾ ಚೆನ್ನಾಗಿ ಮಾತನಾಡುತ್ತೀರಿ ಎನಿಸುತ್ತದೆ. اللغات متشابهة إلى حد ما. ಈ ಭಾಷೆಗಳೆಲ್ಲ ಬಹುತೇಕ ಒಂದೇ ತರಹ ಇವೆ. أستطيع أن أفهمها جيدا. ನಾನು ಅವುಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ. لكن التكلم والكتابة فيهما صعوبة. ಆದರೆ ಮಾತನಾಡುವುದು ಮತ್ತು ಬರೆಯುವುದು ಕಷ್ಟ. لا أزال أرتكب الكثير من الأخطاء. ನಾನು ಇನ್ನೂ ಸಹ ತುಂಬಾ ತಪ್ಪುಗಳನ್ನು ಮಾಡುತ್ತೇನೆ. أرجو أن تصحح لي في كل مرة. ದಯವಿಟ್ಟು ನನ್ನ ತಪ್ಪುಗಳನ್ನು ಯಾವಾಗಲೂ ಸರಿಪಡಿಸಿ. نطقك سليم للغاية. ನಿಮ್ಮ ಉಚ್ಚಾರಣೆ ಸಾಕಷ್ಟು ಚೆನ್ನಾಗಿದೆ. لكن لديك لكنة بسيطة. ನಿಮ್ಮ ಮಾತಿನ ಧಾಟಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. يستطيع المرء أن يعرف من أين أنت. ನೀವು ಎಲ್ಲಿಂದ ಬಂದಿದ್ದೀರಿ ಎಂಬುದು ಜನರಿಗೆ ಗೊತ್ತಾಗುತ್ತದೆ. ما هي لغتك الأم؟ ನಿಮ್ಮ ಮಾತೃಭಾಷೆ ಯಾವುದು? هل أنت مشترك في دورة لغوية؟ ನೀವು ಭಾಷಾ ತರಗತಿಗಳಿಗೆ ಹೋಗುತ್ತೀರಾ? أي منهاج تستخدم؟ ನೀವು ಯಾವ ಪಠ್ಯಪುಸ್ತಕವನ್ನು ಉಪಯೋಗಿಸುತ್ತೀರಿ? في الواقع لا أتذكر اسمه. ಪಠ್ಯಪುಸ್ತಕದ ಹೆಸರು ನನಗೆ ಸದ್ಯದಲ್ಲಿ ನೆನಪಿನಲ್ಲಿ ಇಲ್ಲ. العنوان لا يخطر ببالي الآن. ಪಠ್ಯಪುಸ್ತಕದ ಹೆಸರು ನನಗೆ ಜ್ಞಾಪಕಕ್ಕೆ ಬರುತ್ತಿಲ್ಲ. لقد نسيته. ನಾನು ಅದನ್ನು ಮರೆತು ಬಿಟ್ಟಿದ್ದೇನೆ.